ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಂದ 15,000 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 15,000 ರೂಪಾಯಿಂದ 16,000 ರೂಪಾಯಿ, ರೋಬಸ್ಟ ಚೆರಿ 9,000 ರೂಪಾಯಿಂದ 9,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ನಾಳಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಬೇಸಾಯ ಕುರಿತು ಡಾಕ್ಟರ್ ಕೆಎಂ ರಾಜಣ್ಣ ಅವರೊಂದಿಗಿನ ಸಂದರ್ಶನವಿದೆ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಅರಮೇರಿ ಗ್ರಾಮತ್ಲು ಆಸೈಂಜ ಉದಿಯಂಡ ಪೌತಿ ಪೊನ್ನಪ್ಪ ಪೊನ್ನು ಇಂಗಡಮೋ ಚರಣ್ ಮಂದಣ್ಣ ಎಂಗ ಇಂದು ಮಜಂತ್ರ ಮೀದ 3.5 ಗಂಟೆಗೆ ಮರಣಪಟ್ಟಿತ್ತು. 47 ಬೈತ್ರ ಉದಿಯಂಡ ಚರಣ್ ಮಂದಣ್ಣ ಎಂಡ ಆಕಿರಿಕಾರೆ ನಾಳೆ ಮಜಂತ್ರ ಮೀದ 1 ಗಂಟೆಗೆ ಅರಮೇರಿಲುಳ್ಳ ಒಟ್ಟ ತೂಟಂಗಳತ್ತೆ ನಡಪ. ಮೂಲತಃ ಮೇಕೆರಿ ಗ್ರಾಮದ ಮಡಿಕೇರಿ ಸಂಪಿಗೆ ಕಟ್ಟೆ ನಿವಾಸಿ ಕುದುಕುಳಿ ದಿವಂಗತ ಬಸಪ್ಪನವರ ಪತ್ನಿ ಜಾನಕಿ ಅವರು ಇಂದು ನಿಧನರಾದರು. 85 ವರ್ಷ ಪ್ರಾಯದ ಕುದುಕುಳಿ ಜಾನಕಿ ತವರು ಮನೆ ಪಳಂಗಯ್ಯನ ಪಂಜ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಇತಿಹಾಸನ ಮರೆತು ಇತಿಹಾಸನ ನಿರ್ಮಿಸುವುದು ಸಾಧ್ಯ ಇಲ್ಲ ತಿಳಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಹೇಳ್ದು. ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಪೂಜಾರಿರ ರಾಮಪ್ಪ ಅವರ ಹೆಸರಲ್ಲಿ ಮೇಕೆರೆ ಬಿಳಿಗೇರಿ 60 ಕ್ಲು ಲಿಂಕ್ ರಸ್ತೆಗೆ ಹೆಸರಿಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಅನೇಕ ಮಹನೀಯರು ತಮ್ಮ ಬದುಕನ್ನ ತ್ಯಾಗ ಮಾಡಿ ತಮ್ಮ ದೇಶ ಪ್ರೇಮದ ಬದ್ಧತೆನ ಮೆರೆದಳು. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ದಿವಂಗತ ಪೂಜಾರಿ ರಾಮಪ್ಪನವು ಒಬ್ಬರು. ಅವರ ಹೆಸರನ್ನ ರಸ್ತೆಗೆ ಹೆಸರಿಟ್ಟದ್ದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಿಕೆ ಅವಕಾಶ ಸಿಕ್ಕಿದ್ದು ಕುಸಿನ ಸಂಗತಿ ಅಂತ ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ದಿನದ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ನಾಳೆ ಹೊತ್ತಾರೆ 10 ಗಂಟೆಗೆ ರಾಷ್ಟ್ರಕವಿ ಕುವೆಂಪು ಅವರ ಮೂರ್ತಿಗೆ ಹೂಮಾಲೆ ಹಾಕಿ ಆದ ಮೇಲೆ ಸಭಾ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾಡಳಿತ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಆಯೋಗ ಹಾಗೆ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಕುಡುಕೂಟಲಿ ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಮತ್ತು ತ್ವರಿತ ವಿಲೇವಾರಿ ತೆರುವ ವಿಷಯದಡಿಲಿ ರಾಷ್ಟೀಯ ಗ್ರಾಹಕರ ದಿನಾಚರಣೆ ನಾಳೆ ಹೊತ್ತಾರೆ 11 ಗಂಟೆಗೆ ಗೋಣಿಕೊಪ್ಪಲು ಕಾವೇರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ಜನವರಿ 1 ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನಕ್ಕೆ ಎಲ್ಲ ನ್ಯಾಯಾಲಯಗಳಲ್ಲಿ ರಾಜಿಯಾಗುವಂತಹ ಹಾಗೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಮಧ್ಯಸ್ಥಗಾರಿಕೆ ಮೂಲಕ ಇತ್ಯರ್ಥಪಡಿಸಿಕೆ ಮುಖ್ಯ ನ್ಯಾಯಮೂರ್ತಿಗ ಹಾಗೆ ಸರ್ವೋಚ್ಚ ನ್ಯಾಯಾಲಯದವು ದೇಶದ ಎಲ್ಲ ಕಡೆಗಳಲ್ಲಿ ಜನವರಿ 2 90 ದಿನಗಳ ಅಭಿಯಾನಕ್ಕೆ ಚಾಲನೆ ನೀಡಿವೆ. ಆಸಕ್ತಿರುವ ಕಕ್ಷಿದಾರರು ಈ ಅಭಿಯಾನದ ಪ್ರಯೋಜನ ಪಡ್ಕೊಳ್ಳಕ್ಕೆ 2026ನೇ ವರ್ಷದ ಆಚರಣೆಗೆ ಜಿಲ್ಲೆಗೆ ಬೇರೆ ಬೇರೆ ಕಡೆಯಿಂದ ಬರುವ ಪ್ರವಾಸಿಗರು ಹಾಗೆ ಸಾರ್ವಜನಿಕರು ಜಿಲ್ಲೆಗೆ ಬಾಕನ ಅವು ಒಳೆಯುವ ಹೋಮ್ಸ್ಟೇ ರೆಸಾರ್ಟ್ ಲಾಡ್ಜ್ಗಳಲ್ಲಿ ಅಲ್ಲಿನ ಮಾಲೀಕರು ಕಡ್ಡಾಯಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಕ್ಕೂ 45 ದಿನಗಳ ಸಿಸಿಟಿವಿ ಫುಟೇಜ್ನ ಇಟ್ಕೊಂಡಿರಕ್ಕೂ ಪ್ರವಾಸಿಗರ ವಿವರಗಳನ್ನು ಪುಸ್ತಕದಲ್ಲಿ ನೋಂದಾಯಿಸಕ್ಕೂ ಯಾವುದೇ ಅಹಿತಕರ ಘಟನೆ ಆಗದಂಗೆ ಮಾಲೀಕರು ಕ್ರಮ ತಗೊಳ್ಳೋಕ್ಕೂ ಯಾವುದೇ ಕಾನೂನಿಗೆ ವಿರುದ್ಧ ಆಗಿ ಚಟುವಟಿಕೆಗಳನ್ನು ನಡೆಸಿಕಾಗುತ್ತೆ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು